ನಾವು ಊಟದ ಜೋಳ, ಮಡಿಕೆ, ಹೆಸರು, ಅಲಸಂದಿ, ತೊಗರಿ, ಆಮೇಲೆ ರಾಗಿ, ನವಣೆ ಇಂಥವನ್ನೆಲ್ಲ ಕೃಷಿ ಮಾಡ್ತಿದ್ವಿ ಸರ್. ಅದರಲ್ಲಿ ನಿಮ್ಮ ತಂದೆಯವರು ಇದ್ದಾಗ ಬೆಳೀತಿದ್ರೆ? ಹಾ ಸರ್, ಇವನ್ನೆಲ್ಲ ಅವ್ರಲಿಂದನ ಸರ್, ನಾವು ರೈತರಾಗಿರೋದು. ಅವರೇ ನಮಗೆ ದಾರಿ ದೀಪ. ರೈತ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್. ಸಣ್ಣ ಸಣ್ಣ ಹುಡುಗಿದ್ದಾಗ ನಮ್ಮನ್ನ ಕರ್ಕೊಂಡು ಹೋಗಿ ಕುಂಟಿ ಹಿಡಿಯಕ್ಕೆ ಹಚ್ಚಿ, ರಂಟಿ ಹಿಡಿಯಕ್ಕೆ ಹಚ್ಚಿ, ಹಿಂಗ್ ಹೊಡಿಬೇಕು, ಹಿಂಗ್ ಕಟ್ಕೋಬೇಕು, ಮಾಡ್ಬೇಕು ಅಂತಂದೇಳಿ ಕಲ್ಸಿಕೊಟ್ಟಂತಾರೆ ಸರ್ ಅವರು. ವ್ಯವಸಾಯ ಮಾಡೋದ. ನಿಮ್ಮ ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು? ನಮ್ಮ ತಂದೆಯವರಿಗೆ ಇಬ್ಬರು ಗಂಡ್ಮಕ್ಳು ಸರ್. ನೀವು? ನಾವು, ನಮ್ಮ ಗಿರೀಶ್, ಮೂವರು ಹೆಣ್ಮಕ್ಳು ಸರ್. ಅವರು ಕೃಷಿಯಲ್ಲಿ, ನಾವು ಮನೆ ಹಿರೇಮಗ ಸರ್ ಪ್ರಕಾರ. ನಾವು ಈಗ ನಿಮ್ಮ ತಂದೆಯವರು ಒಟ್ಟಿಗೆ ಇದ್ದಾಗ ನಿಮ್ಮ ಕೃಷಿ ಹೇಗಿತ್ತು, ಈಗ ನೀವು ಏನ್ ಕೃಷಿ ಹೇಗೆ ಮಾಡ್ತಾ ಇದ್ರಿ ಸರ್? ಅವಾಗಿನ ನಮ್ಮ ತಂದೆಯಲ್ಲಿದ್ದಾಗ ಬಡತನ ಜಾಸ್ತಿ ಸರ್. ಆಮೇಲೆ ಈ ತರ ಮಳೆ ಆಗ್ತಿದ್ದಿಲ್ಲ ಸರ್. ಅವಾಗ ಮಳೆಗಾಲನೆ ಕಮ್ಮಿ ಬಂತಂದ್ರೆ ಹುಲ್ಗಾಡಾಗ್ಬಿಡವು. ನಾವು ಮಾಡ್ಬೇಕಾದ್ರೆ ಈ ತರ ಗೌರ್ಮೆಂಟ್ ಗೊಬ್ಬರ ಕಮ್ಮಿ ಸರ್, ಸಗಣಿ ಗೊಬ್ಬರನಲ್ಲೇ ಮಾಡ್ತಿದ್ವಿ. ಸಗಣಿ ಗೊಬ್ಬರ ಅಂದ್ರೆ ನಾವು ಎರಡು ಎತ್ತು, ನಾಲ್ಕು ಎತ್ತು, ಎರಡು ಆಕಳು ಕಟ್ಕೊಂಡಿರ್ತಿದ್ವಿ. ಈ ಒಂದ್ ಎಕರೆಗೆ, ಎರಡು ಎಕರೆಗೆ ಒಂದ್ ವರ್ಷಕ್ಕೆ ತುಂಬಿಡೋದು ಹೊಲ. ಅದು ಒಂದ್ ಎಕರೆ, ಎರಡು ಎಕರೆ ತುಂಬಿದಾಗ ಈ ಒಂದ್ ವರ್ಷ ಬಿಟ್ಟು ಎರಡನೇ ವರ್ಷಕ್ಕೆ ಆ ಹೊಲ ಬೆಳ್ಕೊಂತ ಹೋಗೋದು ಸರ್. ಅವಾಗಿನ ಕಾಲಕ್ಕೆ ಒಂದು ಕ್ವಿಂಟಾಲಿಗೆ ಉಣ್ಣ ಜೋಳಕ್ಕೆ 300 ರೂಪಾಯಿ ಕ್ವಿಂಟಲ್ ತಗೊಳ್ಳೋದು ಸರ್. ಅವಾಗ 300 ರೂಪಾಯಿ ಕ್ವಿಂಟಲ್, 400 ರೂಪಾಯಿ ಕ್ವಿಂಟಲ್ ದೊಡ್ಡ ರೇಟು ಸರ್. ಅವಾಗ ತೊಗರಿ ಮಾರಕ್ ಹೋದ್ರೆ 600-700 ತಗೊಳ್ಳೋದು ಸರ್. ಇತ್ತೀಚೆಗೆ ಏನಾದ್ ಸರ್, ಈಗ ಒಂದು 10 ವರ್ಷ ಕೆಳಗೆ ಈಗ ಜಾಸ್ತಿ ಯಾಕೆಂತ ಬಂತ ಸರ್ ರೇಟು. ರೇಟು ಜಾಸ್ತಿ ಯಾಕೆಂತ ಬಂತು. ಆಮೇಲೆ ಈಗ 15 ವರ್ಷ ಕೆಳಗ ನಾವು ಅವನ್ನೆಲ್ಲ ಬಿಟ್ಬಿಟ್ಟು ಸರ್. ನಾವೇನ್ ಹೇಳಿದ್ವಲ್ಲ ತೊಗರಿ, ಅಲಸಂದಿ, ಬಿಟ್ಬಿಟ್ಟು ಸರ್. ನಾವೆಲ್ಲ ಹಳ್ಳಿ ಟೌನ್ ಸರ್, ನಾವಂತ ಅಲ್ಲ, ಎಲ್ಲರೂ ಬಿಟ್ಬಿಟ್ರು. ಬಿಟ್ಟ ಮೇಲೆ ಏನಾಯ್ತು, ಮೆಕ್ಕೆಜೋಳ ಬಂದ್ಬಿಡುತ್ತೆ ಸರ್. ಕಷ್ಟ ಪಡೋದನ್ನ ರೈತನಿಗೆ, ಟ್ಯಾಕ್ಟ್ರಿ ತಗೊಳ್ಳೋದು, ನೇಗಿಲು ಹೊಡ್ಸೋದು, ಹರಕ್ಸೋದು, ಗೌರ್ಮೆಂಟ್ ಬೀಜ ಗೊಬ್ಬರ ತಗೊಂಡ್ಬರೋದು, ಹಾಕ್ಬಿಡ್ತೀವಿ ಸರ್ ಮೆಕ್ಕೆಜೋಳನ. ಮೆಕ್ಕೆಜೋಳದ ಪದ್ಧತಿ ಏನಾಯ್ತು ಸರ್, ಅದು ನಾವು ಭೂಮಿಗೆ ಮೆಕ್ಕೆಜೋಳ ಕಾಳು ಹಾಕಿದ ಮೇಲೆ ಒಂದು 15 ದಿನ ಅದಕ್ಕೆ ಮಳೆ ಹತ್ಕೋಬಾರ್ದು ಸರ್ ಹಸಿ. ಹೌದಾ? ಮಳೆ ಹತ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅದು ನಾಟಿ ಅರ್ಶನ ಕಲರ್ ಆಗಿ ಸತ್ತೋಗ್ಬಿಡ್ತದೆ ಸರ್. ಸತ್ತೋಗ್ಬಿಡ್ತದೆ ಸರ್ ಮಳೆ ಹತ್ಕೊಂಡ್ರೆ. ಮಳೆ ಜಾಸ್ತಿ ಆದ್ರೆ ಹಾಗಾದ್ರೂ ಕೂಡ ರೈತರು ಬರ್ತಾ ಬಿಡ್ತದೆ ಸರ್. ಮಳೆ ಆ ಕಮ್ಮಿ ಪ್ರಮಾಣದಲ್ಲಿ ಆದ್ರೆ ಒಂದ್ಸಲ ಒಂದು ಒಂದು ತಿಂಗಳದಾದ್ರೆ ಒಂದು ಮೊಣಕಾಲು ಮಠ ಬರ್ತದೆ ಸರ್, ತೊಡೆ ಮಠ ಬರ್ತೈತಿ. ಮೊಣಕಾಲು ತೊಡೆ ಮಠ ಬಂದ್ರೆ ನೀನ್ ಎಷ್ಟು ಮಳೆ ಆದ್ರೂ ತಡೀತದೆ ಸರ್. ಹಾಗಾಗಿ ಆವಾಗಿನ ಕಾಲಕ್ಕೆ ಬಡತನದಿಂದ ಮೆಕ್ಕೆಜೋಳ ಹಾಕಿದ್ರೇನೆ ಲಾಸ್ ಆಗಿ ಬಂದಿದೆ ಸರ್. ಈಗ ಉಳಿತೈತೆ ಸರ್, ಉಳಿಯಲ್ಲ ಅಂತ ಇಲ್ಲ, ಅದ್ರ ಖರ್ಚು ಅದರಿಂದ ಸರ್. ಈಗ ಒಂದ್ ಎಕರೆ ನಾವು ಮೆಕ್ಕೆಜೋಳ ಹಾಕಿದಿನ ತಕೊಂಬರಕಂದ್ರೆ 20,000 ರೂಪಾಯಿ ಹೋಗುತ್ತೆ ಸರ್. 20,000 ರೂಪಾಯಿ ಖರ್ಚಾಗುತ್ತೆ. ಬಿತ್ತನೆ ಮಾಡಿದ್ರಿಂದ ಹಿಡಿದು ನಾವು ಮಾರ್ಕೆಟ್ಗೆ ಕೊಡೋ ಮಟ್ಟ 20,000 ರೂಪಾಯಿ ಖರ್ಚಾಗುತ್ತೆ ಸರ್. ಈಗ ನಾವು ನೇಗಿಲೆ ಹೊಡಿಸ್ತೀವಿ ಸರ್, ಟ್ಯಾಕ್ಟ್ರಿ ನೇಗಿಲೆ ಹೊಡಿಸ್ತೀವಿ. ಎತ್ತಿನಿಂದ ಹೊಡಿಸಲ್ವಾ? ಎತ್ತಿನಿಂದ ನಾನು ಈಗ ನಾನು ಸರ್ ಈಗ ಒಂದು 2 ವರ್ಷ ಆಗ್ತೀವಿ ಬೆಸಗೆ ತಗೊಂಡ್ಬಿಟ್ಟಿನಿ ಸರ್. ನಾನು 2 ಆಕಳ ಮಾಡ್ಕೊಂಡಿನಿ. ಈಗ ಎತ್ತ ಇದ್ನಪ್ಪ ಅಂದ್ರೆ ಒಣ ನಮ್ಮ ಬೇಸಾಯಕ್ಕೆ ನನಗೂ ಸ್ವಲ್ಪ ಅನನುಕೂಲ ಆಗ್ಬಿಡ್ತದೆ ಸರ್. ಹಾಗಾಗಿ ನಾನು ಬಾಡಿಗೆ ಇಟ್ಟು ಮಾಡಿಸ್ತೀನಿ ಸರ್. ಎಲ್ಲ ಟ್ರ್ಯಾಕ್ಟ್ರಿ ಮೂಲಕ ನೇಗಿಲು ಹೊಡ್ಸೋದು, ಹರಕ್ಸೋದು ಮಾಡ್ತೀನಿ ಸರ್. ಬಿತ್ಸೋದು ಮಾತ್ರ ಗಳೆಯಿಂದ ಬಿತ್ತೀನಿ ಸರ್. 4 ರೂಪಾಯಿ ಜಾಸ್ತಿ ಹೋದ್ರೆ ಚಿಂತಿಲ್ಲ. ಗಳೆವೆಲ್ಲ ನಿಮ್ಮವೇದವ ಕೂಲಿ? ಇಲ್ಲ ಸರ್, ಬಾಡಿಗೆ ತಗೊಂಡ್ಬಿಡ್ತೀವಿ. 1,000 ರೂಪಾಯಿಗೆ ಒಂದು ಗಳೆವು ಸರ್. ಈಗ ಗುತ್ತಿಗೆ ಸರ್, 2 ಎಕರೆಗೆ 1,000 ರೂಪಾಯಿ ಕೊಡ್ತೀವಿ ಸರ್. ಅವ್ರು ಬಂದು ಬಿತ್ತಿ ಅವರು ಬಂದು ಬಿತ್ತಿ ಕೊಟ್ಟು ಹೋಗ್ತಾರೆ ಸರ್. ಒಂದು ಗಳೆ 6.5 ಎಕರೆ ಅಲ್ಲ ಸರ್, ಬೆಳಿತೀರಾ? ಒಂದು ಗಳೆಕ್ಕೆ 1,000 ರೂಪಾಯಿ ಸರ್. ಒಂದು ಬಿತ್ತದ ಸರ್, ಒಂದು ಹಿಂದೆ ಪಳಿ ಸಾಫ್ ಮಾಡೋದು ಸರ್, ಎರಡು ಗಳೆ ಸರ್. ಆಮೇಲೆ 4 ಮಂದಿ ಬೀಜ ಹಾಕರು, 4 ಮಂದಿ ಗೊಬ್ಬರ ಹಾಕರ್ ಸರ್. 4 8 ಆಳು ಹಾಕೋ ಸರ್. 8 ಆಳು ಹೋಗ್ತಾವು. ಆಮೇಲೆ ನಾವು ಎಡೆ ಹರಕ್ತೀವಿ ಸರ್. ಎಡೆ ಹರಗಕ್ಕೆ ಒಂದು 3-4 ಸಲ ಎಡೆ ಹೊಡಿತೀವಿ. ಆಳಿಂದೆಲ್ಲ ಕೂಲಿ ಹೆಂಗೆ ಸರ್? 800 ರೂಪಾಯಿ ಕೊಡ್ತಿದ್ವಿ ಸರ್. ಈಗ ಹೆಣ್ಮಕ್ಳಿಗೆ ಬಿತ್ತಕ್ಕೆಲ್ಲ ಹೆಣ್ಮಕ್ಳೇ ಜಾಸ್ತಿ ಬರ್ತಾರ? ಹಾ, ಅಕ್ಕಡಿ ಹಾಕಾರ ಅವ್ರು ಸರ್. ಅಕ್ಕಡಿ ಹಾಕಾರ ಅವ್ರು ಹೆಣ್ಮಕ್ಳು ಮಾಡಲ್ಲ ಅದು ಕೆಲಸ. ಗಂಡ್ಮಕ್ಳು ಅದನ್ನ ಏನ್ ಮಾಡ್ತಿದ್ರ ಸರ್, ಅವಾಗ ಕೂರ್ಗೆ ಹುಡ್ತಿದ್ವಿ. 3 ತಾಳಿನ ಕೂರ್ಗಿನ ನಾವು ಬಿತ್ತಿದ್ವಿ, ಉಡಿ ಕಟ್ಕೊಂಡು ಗಳದಿಂದ ಗಂಡ್ಮಕ್ಳು ಬಿತ್ತಿದ್ವಿ ಸರ್. ನಮ್ಮ ಅಣ್ಣನ ಬಿತ್ತೇನೆ ಸರ್, ನಾನು ಬಿತ್ತೀನಿ. ಆತ ನಾನು ಕಲಿಸೋಣ. ಹೆಣ್ಮಕ್ಳು ಹಿಂದೆ ಗೊಬ್ಬರ ಹಾಕ್ತಾರ ಸರ್, ಬುಕ್ಕ ಇರ್ತದ ಸರ್, ಅದಕ್ಕೆ ಹಿಂದೆ ಕಟ್ಕೊಂಡು ಗೊಬ್ಬರ ಹಾಕ್ತೀವಿ ಸರ್. ನಾವು ಆತರ ಮಾಡ್ತಿದ್ವಿ ಸರ್. ಈಗ ಏನಾಗೈತೆ ಅಂದ್ರೆ ಕೆಲವರು ಎತ್ತಿದ್ರು ಮಾಡ್ತಾರೆ ಸರ್. ಈಗ ಟ್ಯಾಕ್ಟ್ರಿ ಬಂದ್ಬಿಟ್ರ, ತಂತ್ರಜ್ಞಾನಕ್ಕೆ ಬಂದ್ಬಿಟ್ರ ಸರ್. ಅದ ಟ್ಯಾಕ್ಟ್ರಿನೇ ಬಿತ್ತತಿ, ಟ್ಯಾಕ್ಟ್ರಿನೇ ಗೊಬ್ಬರ ಹಾಕೈತ ಸರ್. ಈಗ ಬಿತ್ತೋದು ಯಂತ್ರಗಳ ಮೂಲಕ? ಹ್ಞೂ ಸರ್, ಈಗ ಯಂತ್ರದ ಮೂಲಕ ಬಿತ್ತಾರೆ ಸರ್. ಅವರು ಎಕರೆಗೆ 800 ರೂಪಾಯಿ ತಗೊಂತಾರೆ ಸರ್, ಟ್ರ್ಯಾಕ್ಟ್ರಿ ಮೂಲಕ ಬಿತ್ತವರು. ಬಿತ್ತಿಯ ಪಳಿ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅದೇ ಹೊಡಿತೇವೆ ಸರ್, ಮುಂದೆ ಕೂರ್ಗಿ ಸರ್ ಅವು ಹಿಂದೆ ಪಳಿಗುಂಟಿ ಮಾಡ್ಯಾರ, ಅದೇ ಬಿತ್ತಿಗೆಂತ ಸಾಫ್ ಮಾಡ್ಕೊಂತ ಹೋಗ್ಬಿಡ್ತಾರೆ ಸರ್. ಅಂತರ ಗಿಂತರ ಎಲ್ಲ ಸರಿ ಆಗ್ತದ ಬೀಜದಿಂದ ಬೀಜಕ್ಕೆ ಅದೆಲ್ಲ ಕರೆಕ್ಟ್ ಸರ್? ಕೆಲವರು ಅದು ಡ್ರೈವರ್ ಇರ್ತಾನಲ್ಲ ಸರ್, ಅವನ ಮೇಲೆ ಡಿಫೆಂಡ್ ಇರ್ತದೆ ಸರ್. ಅದು ಹೊಲ ಹೆಂಗ್ ಬೀಜ ಕಳಿಬೇಕು ನಾವು ಒಂದ್ ಎಕ್ರಿಗೆ ಅನ್ನೋದು ಅವನಿಗೆ ಟೆಕ್ನಿಕ್ ಇರ್ಬೇಕು ಸರ್. ಅವನಾದ್ರೆ ಕರೆಕ್ಟ್ ಬಿತ್ತಾನ ಸರ್ ಗೇಣಿಗೆ ಚೌಟಿಗೆ ಅಂತಂದೇಳಿ. ಕೆಲವ್ರು ಏನ್ ಮಾಡ್ಬಿಡ್ತಾರೆ ಸರ್, ಎಕರೆ ನಾವು 8 ಕೆಜಿ ಬಿತ್ತದು 10-12 ಕೆಜಿ ಬಿತ್ತಬಿಡ್ತಾರೆ ಸರ್. ಅದು ಹಡು ಅನಿಸ್ಬಿಡ್ತೈತಿ. ಹಡು ಬಿತ್ತಿದ್ರೆ ಅದನ್ನ ಕೀಳಕ್ಕೂ ಬಾರದು, ಅದನ್ನ ಪೂರ ಹಾಳಾಗೋಕು ಬಿಡಬಾರ್ದು. ಹಂಗ ಪರಿಸ್ಥಿತಿ ಆಗ್ಬಿಡ್ತಾವ. ಈಗ ಹತ್ರ ಹತ್ರ ಇದ್ರೆ ಇಳುವರಿ ಕಮ್ಮಿ ಆಗ್ಬಿಡ್ತದ ಸರ್? ಹತ್ರ ಇದ್ರೆ ಇಳುವರಿ ಬಹಳ ಕಮ್ಮಿ ಸರ್, ತೆನೆ ಕಮ್ಮಿ ತೆಗಿತಾರೆ ಸರ್. ಅದು ಯಾಕಂದ್ರೆ ಅದು 3 ತಿಂಗಳು ಬರೋಂತ ಫಲ ಸಲ ಸರ್ ಅದು. ಹೌದಾ? ಅದಕ್ಕೆ ಡೇಟ್ ಬಾರ್ ಆಗ್ಬಿಟ್ರೆ ಅದಿಷ್ಟಿರ್ತಲ್ಲ ಸರ್, ಅದು ಇಷ್ಟೇ ಸುಲಂಗೆ ಹೊಡೆದು ಬಿಡ್ತೈತಿ ಡೇಟ್ ಬಾರ್ ಆದ್ರೆ ಇಷ್ಟೇ. ಅದನ್ನ ನಾವು ಮಕ್ಕಳನ್ನ ಹೆಂಗ್ ಜೋಪಾನ ಮಾಡ್ತೀವ ಆ ತರ ಟೈಮ್ ಟೈಮಿಗೆ ಗೊಬ್ಬರ ಟೈಮ್ ಟೈಮಿಗೆ ಔಷಧಿ ಹೊಡ್ಕೊಂತ ಬಂದ್ರೆ ಇಷ್ಟತ್ರ ಬರ್ತದೆ ಸರ್. ಬಂದ ಮೇಲೆ ಅದಕ್ಕೊಂದು 3 ಸಲ ಗೊಬ್ಬರ ಕೊಡ್ತೀವಿ ಸರ್ ಯೂರಿಯಾನ. ಫಸ್ಟ್ಗೆ ನಾವು ಎಕರೆಕ್ಕೆ 2 ಚೀಲ ಹಾಕ್ತೀವಿ ಸರ್ ಡಿ ಎ ಪಿ ಸರ್, ಎಕರೆಕ್ಕೆ 2 ಚೀಲ ಡಿ ಎ ಪಿ ಹಾಕ್ತೀವಿ. ಆಮೇಲೆ ಮಳೆ ಆದ ನಂತರ ಒಂದು ತಿಂಗಳ ಒಳಗೆ ಮಳೆ ಆದ್ರೆ ಒಂದ್ಸಲ ಎಡೆ ಹೊಡೆದು 1 ಎಕರೆಗೆ 2 ಚೀಲ ಯೂರಿಯಾ ಇಡ್ತೀವಿ ಸರ್. ಆ ನಂತರ ಮತ್ತೆ ಒಂದ್ ಸ್ವಲ್ಪ ಮಳೆ ಏನೋ ಚೆನ್ನಾಗಾಯ್ತಪ್ಪ ಅಂದ್ರೆ ಮತ್ತೊಂದು 2 ಚೀಲ ಇಡ್ತೀವಿ ಸರ್. ಆಮೇಲೆ ಅಲ್ಲಿಗೆ 2 ತಿಂಗಳಾಗತ್ತೆ ಸರ್. ಯಾವಾಗ ಸುಲಂಗಿ ಬರ್ತತಲ್ಲ ಸರ್, ಸುಲಿಗೆ ಬಂದಾಗ ಅದು ಸುಲಂಗಿ ಹೊಡಿತೈತಿ ಸರ್, ಅದು ತೆನೆ ಪಕ್ಕಳೆ ಹೊಡಿತ. ನಿಮ್ ಭಾಗದಲ್ಲಿ ಮೆಕ್ಕೆಜೋಳಕ್ಕೆ ಏನು ಕಾಯಿಲೆ ರೋಗ ಯಾವ ತರ ಬರ್ತದೆ, ಬರ್ತಾವ ಬರೋದಿಲ್ಲ ಸರ್? ನಮ್ಮ ರೋಗಕ್ಕೆ 2 ವರ್ಷ ಕೆಳಗೆ ಯಾವ ರೋಗ ಇದ್ದಿಲ್ಲ ಸರ್. ಇದು ಬರವಲ್ದಲ್ಲಿ ಹೋದ ವರ್ಷದಿಂದ ಏನಾಗೈತೆ ಅಂದ್ರೆ ಸೈನಿಕ ಹುಳ ಬಂದ್ಬಿಟ್ಟ ಸರ್ ಇದಕ್ಕೆ. ಆ ಸೈನಿಕ ಹುಳ ಬಂದು ಹಾಳಾಗಕ್ಕೆ ಬಿಟ್ಟ ಸರ್. ಏನ್ ಮಾಡಿದ್ರೆ ಅದಕ್ಕೆ ನೀವು ನಿಯಂತ್ರಣ ಸರ್? ಅದಕ್ಕೆ ನಾನು ಔಷಧಿ ಹೊಡೆದೇನೆ ಸರ್. ಅದನ್ನ ಒಂದು ಎಣ್ಣೆ ಕೊಟ್ಟಿದ್ರು ಸರ್ 1 ಲೀಟ್ರ್. ಕಂಟ್ರೋಲ್ಗೆ ಬಂತ? ಕಂಟ್ರೋಲ್ ಬಂತ ಸರ್. 2 ಸಲ ಫ್ರೈ ಮಾಡಿದೆ ಸರ್ ನಾನು, ಕಂಟ್ರೋಲ್ ಬಂತ ಸರ್. ಚೆನ್ನಾಗಾಯ್ತು ಬೆಳೆ. ಬೆಳೆ ಚೆನ್ನಾಗ್ ಬಂತು? ಚೆನ್ನಾಗ್ ಬಂತು ಸರ್. ಈಗ ಮೆಕ್ಕೆಜೋಳ ಮಾರ್ಕೆಟ್ ಬೆಲೆ ಎಲ್ಲ ಚೆನ್ನಾಗಿದೆಯಾ ಸರ್? ಈಗ ಹೋದ ತಿಂಗಳಲ್ಲಿ ಚೆನ್ನಾಗಿತ್ತು ಸರ್ ಮಾರ್ಕೆಟ್, 1420-30 ನಡೀತದೆ ಸರ್. ಈಗ ಒಂದು ವಾರ ಸರ್ ಸ್ವಲ್ಪ ಡೌನ್ ಆಗಿದೆ, 1300-1750 ಕೇಳಕತ್ತಾರೆ ಸರ್. ಈಗ ನಿನ್ನೆ ಮಾರ್ಕೆಟ್ ಇವತ್ತಿನ ಮಾರ್ಕೆಟ್ ಅದೇ ರೇಟ್ ಐತೆ ಸರ್. ಈಗ ಪ್ರಕಾಶ್ ಅವರೇ, ಈಗ ನೀವು 6.5 ಎಕರೆಯಲ್ಲೇನೆ ಪೂರ ಮೆಕ್ಕೆಜೋಳನ ಬೆಳೀತಾ ಇದ್ದೀರಾ ಅಥವಾ ಬೇರೆ ಬೇರೆ ನಿಮ್ಮ ಮನೆಗೆ ಊಟಕ್ಕೆ ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಳ್ಳಲ್ವಾ ಹೇಗೆ ಸರ್? ನಾವು ಈಗ ಮೆಕ್ಕೆಜೋಳ ಒಂದು ಬಿಟ್ಟರೆ ಏನು ಮಾಡ್ಕೊಳ್ಳ ಸರ್. ನಿಮ್ಗೆ ಉಣ್ಣಕ್ಕೆ ತಿನ್ನಕ್ಕೆ ಉಣ್ಣಕ್ಕೆ ಮತ್ತೆ ಅವನ್ನೆಲ್ಲ ಕೊಂಡು ಊಟ ಮಾಡ್ತೀವಿ ಸರ್. ನಾವು ಜೋಳ ಬೇಕಲ್ವಾ ನಿಮ್ಗೆ? ಜೋಳ ಬೇಕಂದ್ರೆ ಸರ್ ನಾನು ಕಾಳು ಕಡಿಬೇಕಲ್ವಾ, ಸುತ್ತಲೂ ತೆಲೆ ಮೇಲೆ ಹಾಕಿಬಿಡ್ತೀನಿ ಸರ್ ಒಂದ್ ಪ್ಯಾಕೆಟ್, ಅದು ನಮ್ಮ ಮನೆಗೆ ಆಗಿಬಿಡ್ತಾವ ಸರ್. ಏನ್ ಹಾಕೊಂಡ್ರೆ ಜೋಳ? ಜೋಳ ಊಟದ ಜೋಳ ಹಾಕಿದ್ವಿ ಸರ್. ಒಂದು 4 ಚೀಲ ಆದ್ನಪ್ಪ ಅಂದ್ರೆ ಒಂದು ವರ್ಷದ ಮಟ್ಟ ಹೋಗ್ಬಿಡ್ತಾವ ಸರ್. ಅಂತ ಜೋಳ ಬೆಳ್ಕೊಳ್ತೀವಿ? ಬೆಳ್ಕೊಂತೀವಿ ಸರ್. ಮತ್ತೆ ಈಗ ಇವು ದ್ವಿದಳ ಧಾನ್ಯಗಳು? ಇವಾಗ ಧಾನ್ಯಗಳು ತೊಗರಿ ನಿಮಗೆ ಬೇಳೆ ಎಲ್ಲ ಬೇಕಲ್ವಾ ಸರ್? ತೊಗರಿನ ಹಾಕಿದ್ದೀನಿ ಸರ್, 1 ಎಕರೆ ಹಾಕಿದ್ದೀನಿ, 9 ಸಾಲಿಗೆ ಒಂದು ಹಾಕಿದ್ದೀನಿ ಸರ್. ಅದನ್ನ 4 ಸಾಲು ಮೆಕ್ಕೆಜೋಳ, 1 ಸಾಲು ತೊಗರಿ ಹಾಕಿದ್ದೀನಿ ಸರ್. ಅದನ್ನ ಅದು ಚೆನ್ನಾಗೈತೆ ಸರ್. ಅದು ಇಲ್ಲಾಂದ್ರೆ ನಿಮಗೆ ನಿಮ್ಮ ಮನೆಗೆ ಊಟಕ್ಕೆ ಬೆಳ್ಕೊಳ್ಳೋದು ತೊಗರಿ ಒಂದ್ ಬಿಟ್ರೆ ಬೇರೆ ಏನ್ ಬೆಳೆಯಲ್ಲ? ಏನು ಬೆಳೆಯಲ್ಲ ಸರ್. ಎಲ್ಲ ಹೊರಗಡೆ ಎಲ್ಲ ಹೊರಗಡೆ ತಗೊಂತೀವಿ ಸರ್. ಅವಕ್ಕ ಒಂದು ರೋಗಗಾಣಗಳು ಉಂಟಾಗೈತೆ ಬಿಟ್ಟು ಸರ್, ನೆಟೆ ಬಂದು ಹೋಗೋದು, ಭೂಮಿಯಲ್ಲಿ ಇರ್ತಕ್ಕಂತ ಒಂದು ಶಕ್ತಿ ಕಮ್ಮಿ ಆಗ್ಬಿಟ್ರೆ ನಾನಾ ತರ ರೋಗ. ಆಮೇಲೆ ನೆಟೆ ಬಂದ್ಬಿಡ್ತಾವ ಸರ್ ಬಳ್ಳಿಗಳು, ಮಡಿಕೆ ಹಾಕ್ತಿವಲ್ಲ ಅದು ಕೊಯ್ಲಿಗೆ ಬಂದ ಕೂಡ ಎಲ್ಲ ಸಾಲು ನೆಟೆ ಬಂದ್ಬಿಡ್ತಾವ ಸರ್. ಭೂಮಿ ಯಾಕೆ ಸತು ಕಮ್ಮಿ ಆಗೋದಕ್ಕೆ ಏನ್ ಕಾರಣ ಸರ್? ಇದು ಗೌರ್ಮೆಂಟ್ ಗೊಬ್ಬರನೇ ಕಾರಣ. ಆದ್ರೂ ಅದನ್ನ ಬಳಸದ್ ಬಿಡಲ್ಲ ನೀವು? ಅದ್ರಲ್ಲಿ ಅಡಾಪ ಬಿಡುತ್ತಲ್ಲ ಸರ್ ಭೂಮಿ. ಈಗ ನಾವು ಭೂಮಿ ನಾಶ ಆಗ್ತದೆ ಅಂತ ನೀವ್ ಹೇಳ್ತೀರಿ? ಆಯ್ತು ಸರ್, ಬಿಡೋದಿಲ್ಲ ಅಂತ ನೀವ್ ಹೇಳ್ತೀರಿ? ಇರಬಲ್ಲ ಸರ್, ರೈತನ ಪರಿಸ್ಥಿತಿಗೆ ಆಗೇ ಬಿಡತ್ತೆ. ಆ ಗೌರ್ಮೆಂಟ್ ಗೊಬ್ಬರ ಹಾಕಿದ್ರೆ ನಾವು ಪೀಕ್ ತರಂಗಿಲ್ಲ. ಈಗ ನಮ್ಮ ಈಗ ನಿಮ್ಗೆ ಭೂಮಿ ನಿಮ್ ಸ್ವಂತ ಇದೆ, ಮಣ್ಣಿನ ಸುಧಾರಣೆ ಮಾಡೋದಕ್ಕೆ ಬೇರೆ ಏನಾದ್ರು ತರಬೇತಿಗಳು ಕೊಡ್ತಾರೆ ಸರ್ಕಾರದಿಂದ, ಬೇರೆ ಬೇರೆ ಸಂಘ ಸಂಸ್ಥೆಗಳು ತರಬೇತಿ ಕೊಡ್ತಾರೆ, ಈ ತರದ ಯಾವ್ದು ತರಬೇತಿ ತಗೊಳ್ಳಲ್ವಾ ನೀವು ಸರ್? ನಾವು ಯಾವ ತರಬೇತಿನೂ ಹೋಗಿಲ್ಲ ಸರ್. ನೀವ್ ಏನ್ ಮಾಡ್ಬೇಕು, ನನ್ನ ಮಣ್ಣು ಫಲವತ್ ಹೋಗ್ತದೆ ಈ ತರದ ಏನಾದ್ರು ಹೊಸ ಪ್ರಯೋಗಗಳು ಮಾಡ್ಬೇಕು ಅಂತ ಮಾಡಿದೀನಿ ಸರ್. ನಾನು ಈಗ 1 ಎಕರೆ ಈಗ ತೊಗರಿ ಉಣ್ಣದೊಳಗೆ ಅಂತ ಸರ್ ಹೇಳಿದ್ರ ಸರ್, ಅದಕ್ಕೆ ನಾನು ಮಾಡಿದ್ದೀನಿ ರೀ ಸರ್. ಏನ್ ಮಾಡಿದ್ದೀನಿ ಅಂದ್ರೆ, ಹೋದ ವರ್ಷ ನಾನು ಧಾರವಾಡಕ್ಕೆ ಹೋಗಿದ್ರಿ ಸರ್ ಕೃಷಿ ವಿದ್ಯಾಲಯಕ್ಕೆ. ನಾವು ಕೇಳಿದ್ವಿ ನಮ್ಮ ಕೃಷಿ ಭೂಮಿಗೆ ಯಾವ ತರ ಮಾಡ್ಬೇಕು ಸರ್ ಅಂತ ಹೇಳಿದ್ರು. ನಾವೇನ್ ಮಾಡಿದ್ವಿ ಸರ್, ಈ ವರ್ಷ ಸಗಣಿ ಇರ್ತತಲ್ಲ ಸರ್, ಸಗಣಿನ ಒಂದ್ ಡ್ರಮ್ಮಿಗೆ ಹಾಕಿದೆ. ಆಮೇಲೆ ಬತ್ತಿ ಸೊಪ್ಪು ಅಂತ ನಾವು ಮೇಳಿಗೆ ಹಾಕ್ತೀವಿ ಸರ್, ಬತ್ತಿ ಸೊಪ್ಪು ತಗೊಂಡೆ ಸರ್, ಬತ್ತಿ ಸೊಪ್ಪು. ಆಮೇಲೆ ಇನ್ನೊಂದು ಯಾವ್ದೋ ಒಂದು 3-4 ಒಂದು ಗೊಬ್ಬರ ಗಿಡ ಅಂತ ಬರ್ತದೆ ಸರ್ ಹರಪ್ಪಳ್ಳಿ ರೋಡ್ ನಲ್ಲಿ ಹಾಕಿರಕ, ಅದನ್ನು ತಗೊಂಬಂದು 2 ಡ್ರಮ್ನಲ್ಲಿ ಹಾಕಿದ್ದೆ ಸರ್. ಗಟ್ಟಿ ಮಾಡಿದ್ದೇವೆ, ಮಾಡಿ ಮಾಡಿ ಮಾಡಿ ಹದ ಮಾಡಿ ಅದನ್ನ ನಾನು ಹೊಲಕ್ಕೆಲ್ಲ ಹೊಡೆದ್ ಬಿಟ್ಟೇನೆ ಸರ್. ಅದನ್ನ ಗಟ್ಟಿ ಆದ್ಮೇಲೆ ಅವ್ರು ಹೇಳಿದ್ರ ಅದನ್ನ ಈ ವರ್ಷ ಮಾಡಿದೀನಿ ಸರ್. ಅದು ಮಾಡಿದ್ರಿ? ಮಾಡಿದೀನಿ ಸರ್. ನಿಮ್ಮ ಮನೆಗೆ ಊಟಕ್ಕೆ ಮಾತ್ರ ಅದ್ ಮಾಡ್ಕೊಂತೀರಿ? ಹ್ಞೂ ಸರ್. ಮಂದಿಗೆಲ್ಲ ಔಷಧಿ ಇಲ್ಲ ಸರ್, ಯಾಕಂದ್ರೆ ಅದು ಟ್ರೈನಿಗೆ ತಗೊಂಡಿ ಸರ್ ಅದನ್ನ 2 ಎಕರೆ ಮಾಡಿ. ಚೆನ್ನಾಗಿ ಬಂದಿದೆ. ಈಗ ನಿಮ್ಗೆ ಹಂಗ ಅನ್ಸ್ತಾ ಇಲ್ವಾ, ನಾನು ಅಷ್ಟು ಭೂಮಿನ ಹಂಗ ಮಾಡಿದ್ರೆ ಚೆನ್ನಾಗಿ ಮಾಡಬಹುದು, ಖರ್ಚು ಕಡಿಮೆ ಆಗುತ್ತೆ? ಮಾಡ್ಬೋದು ಸರ್, ಮಾಡ್ಬೋದು, ತಪ್ಪೇನಲ್ಲ. ಮನುಷ್ಯನಿಗೆ ಕೃಷಿಲಿಂದ ತಿಳ್ಕೊಳೋದು ಬಹಳ ಇದೆ ಸರ್. ಯಾಕಂದ್ರೆ ಇಲ್ಲಿ ಜನ ಹೆಂಗಂದ್ರೆ ಇನ್ನು ತಿಳ್ಕೊಂಡ್ರು ಮಾಡಕ್ ತಯಾರಿಲ್ಲ. ನನ್ನ ಕಡೆಗೆ ನಾನು ಹೇಳೋದು, ಈಗ ನೀವು ಈ ಭಾಗದಲ್ಲಿ ಕಲಾವಿದ್ರು ಅಂತ ಕೇಳಿದ್ವಿ, ಯಾವ ರೀತಿ ಕಲಾವಿದ್ರು, ಏನ್ ಮಾಡ್ತೀರಿ ಸರ್? ಆಡ್ತಾ ಓಟ ಅನ್ನಂಗೆ ನಮ್ಮ ಗೋಣಿಬಸವೇಶ್ವರ ಭಜನೆ ಸಂಘ, ಹೂವಿನ ಹಡಗಲಿ ತಾಲೂಕಿನಲ್ಲಿ ಇತಿಹಾಸದ ಒಂದು ಭಜನೆ ಸಂಘ ಸರ್ ನಮ್ದು. ಹೌದು, ಇಡೀ ಬಳ್ಳಾರಿ ಸರ್. ಕಾರ್ಯಕ್ರಮ ಕೊಟ್ಟಿರಿ ಸರ್? ನಾನು ಚಿಕ್ಕವನಿದ್ದಾಗ ತಾಲೂಕು ಮಠ ಹೋಗಿದ್ದೀನಿ ಸರ್, ಆಮೇಲೆ ಜಿಲ್ಲಾ ಮಠ, ಆಮೇಲೆ ರಾಜ್ಯ ಮಠ ಸರ್. ಒಂದು ಹಾಡು ಹೇಳ್ತೀರಾ ನಮ್ಗೆ ಕೇಳಿ ಈಗ? ನಮೋ ಬಸವೇಶ ಶ್ರೀ ಗೋಣಿ ಬಸವೇಶ, ನಮೋ ಬಸವೇಶ ಶ್ರೀ ಗೋಣಿ ಬಸವೇಶ, ಭಕ್ತರ ಪೋಷ ಈಶ ಮಹೇಶ, ನಮೋ ಬಸವೇಶ ಶ್ರೀ ಗೋಣಿ ಬಸವೇಶ, ಮಹಾಮಹಿಮನೆ ಶ್ರೀ ಗೋಣಿ ಬಸವನೆ, ಲಿಂಗ ಸ್ವರೂಪನೆ ಜಂಗಾ ಮಹಿಮನೆ, ಮಹಾಮಹಿಮನೆ ಶ್ರೀ ಗೋಣಿ ಬಸವನೆ, ಲಿಂಗ ಸ್ವರೂಪನೆ ಜಂಗಾ ಮಹಿಮನೆ, ಲೋಕ ಕಲ್ಯಾಣಕ್ಕೆ ಚೇತನ ರೂಪಿಣಿ, ಲೋಕ ಕಲ್ಯಾಣಕ್ಕೆ ಚೇತನ ರೂಪಿಣಿ, ಮನಸೆಳೆಯುವ ಭಕ್ತರ ಪೋಷ ನಮೋ ಬಸವೇಶ ಶ್ರೀ ಗೋಣಿ ಬಸವೇಶ. ಚೆನ್ನಾಗಿ ಹಾಡ್ತೀರಿ. ಆಮೇಲೆ ನಾನು ಕೇಳಿದೆ ನೀವು ಬಯಲಾಟದ ಕಲಾವಿದ್ರು ಅಂತೇಳಿ, ಬಯಲಾಟಗಳನ್ನ ಆಡ್ತಿದ್ರ? ಆಡ್ತಿದ್ರು ಸರ್. ಯಾವ್ಯಾವ ಕಥೆಗಳಲ್ಲಿ ಹೆಚ್ಚಾಗಿ ಆಡ್ತಿದ್ರಿ ನೀವು ಸರ್? ನಾನು ಸಖಿ ಪಾಠ ಮಾಡಿದ್ದೆ ಸರ್ ಫಸ್ಟ್ಗೆ, ಸ್ತ್ರೀ ಪಾತ್ರಗಳು ಮಾಡಿದ್ದೆ ಸರ್. ಯಾವ ನಾಟಕದಲ್ಲಿ? ಇದು ಕನಕಾಂಗಿ ಕಲ್ಯಾಣ ಸರ್, ನಮ್ಮೂರಲ್ಲಿ ಅದು ಒಂದೇ, ನಮ್ಮೂರ ಓಣಿಯಲ್ಲಿ ಆಡ್ತದ ಕನಕಾಂಗಿ ಕಲ್ಯಾಣ ಅಂತ ಹೇಳಿ. ಬಯಲಾಟ ಮಾಡ್ತಿದ್ರಿ, ಸ್ತ್ರೀ ಪಾತ್ರ ಮತ್ತೆ ಬೇರೆ ಯಾವ ನಾಟಕಗಳು ಆಡಿಲ್ಲ ಬಯಲಾಟದಲ್ಲಿ? ಅದು ಒಂದೇ ಸರ್. ಅಂದ್ರೆ ನೀವು ಹೆಚ್ಚು ಭಜನೆ ಹಾಡುಗಳನ್ನೇ ಹಾಡ್ತೀನಿ ಸರ್. ಆಮೇಲೆ ನಮ್ಮ ಕನ್ನಡದ ಗೀತೆ ಮೇಲೆ ಅದಾವ ಸರ್, ರಾಷ್ಟ್ರ ಗೀತೆ ಮೇಲೆ ಅದಾವು. ನಮ್ಮ ದೇಶ ಸ್ವತಂತ್ರ ಬಂತಲ್ಲ ಸರ್, ಅದ್ರ ಮೇಲೆ ಒಂದು ಹಾಡು ಹಾಡ್ತಿದ್ವಿ ನಾವು. ಅದ್ರ ಮೇಲೆ ಹಾಡ್ತೀವಿ. ಭಾರತದ ಜ್ಯೋತಿ ತಾನೆಂದಿದೆ, ಮಹಾತ್ಮ ಗಾಂಧಿ ನೆಹರು ಮುಖ ಮರೆ ಆಗಿತೆ, ಪ್ರಜರ ಕಣ್ಣೀರಿಂದ ಹೊಳೆ ಹರಿದಿತೆ ಅಂತ ಆ ರೆಕಾರ್ಡ್ ಹಾಡ್ತೀವಿ ಸರ್. ಅದೊಂದು ಹತ್ತು ಸ್ವಲ್ಪ ಹಾಡಿ ನಮ್ಮ ರೈತರಿಗೆ ಕೇಳ್ತಾರೆ, ಖುಷಿ ಆಗ್ತದೆ. ಇದೇ ನಮ್ಮ ನಾಡು ಸಿರಿಗನ್ನಡ ಬೀಡು, ಶಿವಶರಣರು ಹುಟ್ಟಿ ಬಂದ ನಾಡು ದೇವಾ, ಶಿವಶರಣರು ಬಾಳಿ ಹೋದ ನಾಡು, ಅಣ್ಣ ಬಸವಣ್ಣ ಜನಿಸಿ ಧರ್ಮ ಬೋಧಯನು ಬೋಧಿಸಿ, ಮೇಲೂ ಕೀಳೆಂಬುದು ಮರೆತು ಮುಕ್ತಿ ಮಾರ್ಗ ಜನಕ್ಕೆ ತೋರಿಸಿ, ಕಪ್ಪಡೆಯ ಸಂಗಮದಲ್ಲಿ ಐಕ್ಯವಾದ ಬಸವಣ್ಣವರು. ಇದೆ ನಮ್ಮ ನಾಡು ಸಿರಿಗನ್ನಡ ಬೀಡು, ಶಿವಶರಣರು ಹುಟ್ಟಿ ಬಂದ ನಾಡು ದೇವಾ, ಶಿವಶರಣರು ಬಾಳಿ ಹೋದ ನಾಡು, ಹುಬ್ಬಳ್ಳಿಯ ಸಿದ್ಧಾರೂಢ ನವಲಗುಂದ ನಾಗಲಿಂಗ, ಹುಬ್ಬಳ್ಳಿಯ ಸಿದ್ಧಾರೂಢ ನವಲಗುಂದ ನಾಗಲಿಂಗ, ಶಿಶುನಾಳ ಭಕ್ತ ಶರೀಪ ಬಾಳಿ ಹೋದ ಸುಂದರ ನಾಡು, ಎಂದೆಂದು ಮರೆಯದ ನಾಡು ಈ ನಮ್ಮ ಕನ್ನಡ ನಾಡು. ಈ ಹಾಡುಗಳೆಲ್ಲ ನೀವೇ ಕಟ್ಟಿದ್ರೆ ಅಥವಾ ಯಾರಾದ್ರೂ ಕಟ್ಟಿರೋ ಹಾಡುಗಳಿದೆಯಲ್ಲ ಸರ್? ಎಲ್ಲ ನಾವೇ ಕಟ್ಟಿದ್ವಿ ಸರ್. ಕಟ್ಟಿ ಹಾಡ್ತೀರಿ? ಅದು ಭಜನೆ ಹಾಡುಗಳನ್ನ ನೀವೇ ಕಟ್ತೀರಿ, ನೀವೇ ಹಾಡ್ತೀರಿ ಎಲ್ಲ ಸರ್. ಈಗ ಕೃಷಿಗೆ ಬರೋಣ ನಾವು. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ನನಗೆ ಒಬ್ಬನೇ ಮಗ ಸರ್. ಒಬ್ಬನೇ ಮಗ. ಈಗ ಅವ್ರಿಗೆ ಹೇಗೆ ಕೃಷಿಯಿಂದ ಜೀವನ ನಡೆಸಬಹುದಪ್ಪ, ಕೃಷಿಯನ್ನ ಮುಂದುವರಿಸಿಕೊಂಡು ಹೋಗುವಂತ ಮಗನಿಗೆ ಕಲಿಸ್ತಿರೋ, ಅಥವಾ ಕೃಷಿ ಕಷ್ಟ ಇದೆ ಇದು ಬಿಟ್ಟು ಬೇರೆ ಏನಾರು ಮಾಡೋ ಅಂತ ಹೇಳ್ತಿರೋ, ಏನ್ ಅನ್ಸುತ್ತೆ? ಇಲ್ಲ ಸರ್, ನಮ್ಮ ಕೃಷಿ ನಾವು ಒಕ್ಕಲಿಗಾರ ಸರ್, ಕೃಷಿ ಒಕ್ಕಲಿಗಾರ ಆಗಿನೂ ಮಾಡ್ತಿದ್ವಿ ಸರ್ ನಮ್ಮ ಮಕ್ಕಳನ್ನ. ಈಗ ಕೃಷಿಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ಮಾಡ್ತಾ ಇದಾರೆ ಬೇರೆ ಬೇರೆ. ಈಗ ಕಡಿಮೆ ಖರ್ಚು ಮಾಡಬೇಕು, ಔಷಧಿಗಳನ್ನ ಅಂದ್ರೆ ಹೊರಗಡೆ ಅಂಗಡಿ ಔಷಧಿಗಳನ್ನ ಕಡಿಮೆ ಬಳಸ್ಕೋಬೇಕು, ಕಡಿಮೆ ಖರ್ಚಿನಿಂದ ಕೃಷಿ ಮಾಡ್ತಾ ಹೆಚ್ಚು ಆದಾಯ ತೆಗೆದುಕೊಳ್ಳುವಂತ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದಾರೆ. ಇಂಥ ಪ್ರಯೋಗಗಳನ್ನ ನಿಮ್ಮ ಮಕ್ಕಳಿಗೆಲ್ಲ ಕಲಿಸ್ಬೇಕಲ್ವಾ, ಏನ್ ಮಾಡ್ತೀರಿ? ಅವ್ರಿಗಾದ್ರೂ ಇಂಥ ತರಬೇತಿಗಳೆಲ್ಲ ಕೊಡಿಸ್ಬೇಕಲ್ವಾ? ಅವನು ಚಿಕ್ಕ ಹುಡುಗನ ಸರ್, ಈಗ ಒಂದು 17-18 ವರ್ಷ ಸರ್ ಅವನಿಗೆ, ಮುಂದೆ ಕಳಿಸ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ ಸರ್ ಅಲ್ಲಿಗೆ. ಒಳ್ಳೆಯದು ಪ್ರಕಾಶ್ ಅವರೇ, ನಮ್ಮ ಆಕಾಶವಾಣಿ ಹೊಸಪೇಟೆಯ ಈ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಕೃಷಿಯ ಅನುಭವಗಳನ್ನು, ಜೊತೆಗೆ ನೀವು ಕಲಾವಿದರು, ಒಳ್ಳೆಯ ಹಾಡುಗಳನ್ನು ಹಾಡಿದ್ರಿ, ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿ ಅನುಭವಗಳ ಕುರಿತು ಪ್ರಕಾಶ್ ಕೋಡಿಹಳ್ಳಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಸಮಸ್ತ ಎಲ್ಲ ಆಕಾಶವಾಣಿ ಕೇಳುವ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಶಾಂತಪದ್ ಉತ್ತರಗಾಮಿ, ಹವಾಮಾನ ತಾಂತ್ರಿಕಾಧಿಕಾರಿ, ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು. ಇವಾಗ ನಾನು ಕಳೆದ ಒಂದು ವಾರದಲ್ಲಿ ಆದ ಹವಾಮಾನದ ಪರಿಸ್ಥಿತಿ ಮತ್ತು ಮುಂದಿನ ನಮಗೆ ಲಭ್ಯವಿರುವ ಹವಾಮಾನದ ಮುನ್ಸೂಚನೆ ಬಗ್ಗೆ ಕೃಷಿ ಮಾಹಿತಿ ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಈ ಮುಂದಿನ ಒಂದು ವಾರದಲ್ಲಿ ಅತಿ ಉಷ್ಣತೆ ಸುಮಾರು 29-1 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಾಧ್ಯತೆ ಇದೆ. ಆಮೇಲೆ ಕಡಿಮೆ ಉಷ್ಣತೆಯಲ್ಲಿ ಸುಮಾರು 18-19 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಾಧ್ಯತೆ ಇದೆ. ಹಾಗೆಯೇ ಆರ್ದ್ರತೆ 85 ಅಂದ್ರೆ ಗರಿಷ್ಠ ಆರ್ದ್ರತೆ 85%, ಕನಿಷ್ಠ ಆರ್ದ್ರತೆ 35%. ಆಮೇಲೆ ಗಾಳಿಯು ಸುಮಾರು 11-17 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಒಂದು ಸಾಧ್ಯತೆ ಇದೆ. ಹಾಗೇನೆ ಕಳೆದ ಒಂದು ವಾರದಲ್ಲಿ ನಮಗೆ ಅಲ್ಲಲ್ಲಿ ಉಷ್ಣಾಂಶದಲ್ಲಿ ಸ್ವಲ್ಪ ಏರುಪೇರು ಆಗಿ ಕಂಡು ಬರ್ತಾ ಇದೆ. ಆಮೇಲೆ ಮುಂದಿನ ಒಂದು ವಾರದಲ್ಲಿಯೂ ಸಹ ನಮಗೆ ಯಾವುದೇ ಒಂದು ಮಳೆ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಆದ್ದರಿಂದ ರೈತ ಬಂದವರು ಈಗ ಆಲ್ರೆಡಿ ಏನು ರಾಶಿ ಮಾಡಿದ್ದೀರಾ, ತೊಗರಿ ಆಗಲಿ ಅಥವಾ ಹತ್ತಿ ಆಗಲಿ, ಆಮೇಲೆ ಮುಂದಿನ ಒಂದು ವಾರವೂ ಸಹ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಆಮೇಲೆ ಈಗ ಕಡಿಮೆ ಉಷ್ಣಾಂಶ ಇರ್ತೈತಿ ಸ್ವಲ್ಪ ರಾತ್ರಿ ಸಮಯದಲ್ಲಿ ಆಗಲಿ ಅಥವಾ ಬೆಳಗ್ಗಿನ ಸಮಯದಲ್ಲಾಗಲಿ, ಅದರಲ್ಲಿಂದ ಏನಾಗುತ್ತೆ ನಮ್ಮ ಬೆಳೆಗಳಲ್ಲಪ್ಪ ಅಂತಂದ್ರೆ ಮೊಗ್ಗು ಹೂವು ಕಾಯಿ ಒಂದು ಉದುರುವ ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ನಾವು ಈ ಒಂದು ಯಾವ್ಯಾವ ಬೆಳೆಗಳಿದಾವೆ ಈಗ ಆ ಬೆಳೆಗಳಿಗೆ ನಾವು ಸುಮಾರು 0.25 ಮಿಲಿಲೀಟರ್ ಪ್ಲಾನೋಫಿಕ್ಸ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಆಮೇಲೆ ಈ ಒಂದು ಪ್ಲಾನೋಫಿಕ್ಸ್ ಸಿಂಪರಣೆ ಆಗಲಿ ಅಥವಾ ಯಾವುದೇ ಕೀಟದ ಸಿಂಪರಣೆ ಆಗಲಿ ನಾವು ಬೆಳಗಿನ ಜಾವದಲ್ಲಿ ಸ್ವಲ್ಪ ಸ್ವಚ್ಛ ಆಕಾಶ ಇದ್ದಾಗ, ಕಡಿಮೆ ಗಾಳಿ ಇದ್ದಾಗ ಮಾಡಿದ್ರೆ ಉತ್ತಮ ಅಂತಾನೆ ಹೇಳ್ತೀವಿ. ಆಮೇಲೆ ಈಗ ರಾತ್ರಿ ಸಮಯದಲ್ಲಿ ಕಡಿಮೆ ಉಷ್ಣಾಂಶ ದಾಖಲಾಗುವ ಸಾಧ್ಯತೆಗಳಿರೋದ್ರಿಂದ ತಮ್ಮ ಪ್ರಾಣಿಗಳನ್ನ ಜಾಗೃತಿಗಳಿಂದ ನೋಡಿಕೊಳ್ಳಬೇಕು. ಹಾಗೇನೆ ಈಗ ನಾವು ಶೇಂಗಾದಲ್ಲಿ ಆಲ್ರೆಡಿ ರಾಶಿ ಮಾಡಿದಿರಾ, ಮಾಡಿದ ನಂತರ ಅದನ್ನ ಒಂದು ಸುರಕ್ಷಿತ ಸ್ಥಳದಲ್ಲಿ ಇಡಬೇಕಾಗತ್ತೆ. ಆಮೇಲೆ ಆ ಶೇಂಗಾದಲ್ಲಿ ನಾವು ರೋಗಗ್ರಸ್ತ ಶೇಂಗಾಗಳನ್ನ ಬೇರ್ಪಡಿಸಿ ಶೇಖರಣೆ ಇಡಬಹುದು. ಈಗ ಹಿಂಗಾರಿ ಜೋಳದಲ್ಲಿ ನಮಗೆ ಸರ್ವೇ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆಪ್ಪ ಅಂತಂದ್ರೆ ಸೈನಿಕ ಹುಳುವಿನ ಬಾಧೆ ತುಂಬಾನೇ ಅಲ್ಲಲ್ಲಿ ಕಾಣಿಸ್ತಾ ಇದೆ. ಅದಕ್ಕಾಗಿ ನಾವು 10 ಹೆಕ್ಟೇರ್ಗೆ ಮೋಹಕ ಬಲೆಗಳನ್ನ ಅಳವಡಿಸಬೇಕಂತ ಹೇಳ್ತೀವಿ. ಈ ಸೈನಿಕ ಹುಳುವಿನ ಬಾಧೆಗಾಗಿ ನಾವು ಸುಮಾರು 10 ಮೋಹಕ ಬಲೆಗಳನ್ನ ಅಳವಡಿಸಬಹುದು. ಹಾಗೇನೆ ನಾವು ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಸಹ ನಾವು ಸಿಂಪಡಿಸುವುದಾದರೆ 2 ಗ್ರಾಂ ಮೆಟರೈಸಿಯಂ ಅನಿಸೋಪ್ಲಿ ಅಂತ ಹೇಳ್ತೀವಿ, ಹಾಗೇನೆ ಮತ್ತೆ 2 ಗ್ರಾಂ ಮೆಟರೈಸಿಯಂ ರಿಲೈ ಈ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ತಾವು ಸಿಂಪರಣೆ ಮಾಡಬಹುದು. ಇಲ್ಲಪ್ಪ ಕೀಟನಾಶಕಗಳನ್ನ ತಾವು ಸಿಂಪರಣೆ ಮಾಡೋದಾದ್ರೆ 0.4 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯ್ಟ್ ಅಂತ ಸಿಗ್ತೈತೆ, 5 SG ರೂಪದಲ್ಲಿ ಸಿಗ್ತೈತೆ. ಇಲ್ಲಪ್ಪ ಅಂತಂದ್ರೆ 0.25 ಮಿಲಿಲೀಟರ್ ಕ್ಲೋರಾಂಟ್ರಿನಿಪ್ರೋಲ್ 18.5 SC ರೂಪದಲ್ಲಿ ಸಿಗ್ತೈತಿ. ಇದನ್ನ ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಈಗ ಜೋಳ ಸುಮಾರು 35-40 ದಿವಸದ ಒಂದು ಬೆಳೆ ಇದ್ದಾಗ ನಾವು 3% ಪಂಚಗವ್ಯನ ಸಿಂಪರಣೆ ಮಾಡಬಹುದು ಅಂತ ಹೇಳ್ತೀವಿ. ಆಮೇಲೆ ಜೋಳದಲ್ಲಿ ಸರ್ವೇ ಸಾಮಾನ್ಯವಾಗಿ ನಮಗೆ ಸುಳಿ ನೋಣದ ಒಂದು ಬಾಧೆ ಕಂಡು ಬರ್ತಾ ಇದೆ. ಅದಕ್ಕಾಗಿ 2 ಮಿಲಿಲೀಟರ್ ಪ್ರೊಪನಫಾಸ್ 50 EC ರೂಪದಲ್ಲಿ ಇರುತ್ತೆ ಅಥವಾ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸುಮಾರು 12-14 ದಿನಗಳ ನಂತರ ಒಂದು ಅಂತರದಲ್ಲಿ ನಾವು ಸಿಂಪರಣೆಯನ್ನಾಗಿ ಮಾಡಬಹುದು. ಆಮೇಲೆ ಈಗ ಭತ್ತ ಆಲ್ರೆಡಿ ಕಟಾವು ಮಾಡ್ತಾ ಇದ್ದಾರೆ, ಮತ್ತೆ ಮುಂದಿನ ಒಂದು ದಿನಗಳಲ್ಲಿ ನಮ್ಗೆ ಯಾವುದೇ ಮಳೆ ಬರದೇ ಇರುವುದರಿಂದ ಈ ಭತ್ತದ ಕಟಾವನ್ನು ಸಹ ತಾವು ಮುಂದುವರಿಸಿಕೊಂಡು ಹೋಗ್ಬೋದು. ಆಮೇಲೆ ಈಗ ಭತ್ತದ ಕಟಾವು ಆದ್ಮೇಲೆ ಅದರ ಹುಲ್ಲೇನಿರುತ್ತಲ್ಲ ಅದನ್ನ ನಾವು ಸರಿಯಾಗಿ ಬಣವೆ ಹಾಕಿ ಶೇಖರಿಸಿ ಇಟ್ಕೋಬಹುದು. ಆಮೇಲೆ ಕಡಲೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ನಮಗೆ ಹೆಲಿಕೋರ್ಪ ಮತ್ತು ಸ್ಪೊಡಾಪ್ಟರ್ ಕೀಡೆ ಕಂಡು ಬರ್ತಾ ಇದೆ. ಅದಕ್ಕಾಗಿ 0.15 ಮಿಲಿಲೀಟರ್ ಕ್ಲೋರಾಂಟ್ರಿನಿಪ್ರೋಲ್ 18.5 SC ರೂಪದಲ್ಲಿ ಸಿಗ್ತೈತಿ. ಇದನ್ನ ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಕಡಲೆ ಬೆಳೆ ಹೂವಾಡುವ ಒಂದು ಹಂತ ಏನರ ತಲುಪಿತಪ್ಪ ಅಂತಂದ್ರೆ ನಾವು ಅದಕ್ಕೆ ನಮ್ಮ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಒಂದು ಚಿಕ್ಪಿ ಮ್ಯಾಜಿಕ್ ಅಂತ ತಯಾರು ಮಾಡಿದ್ದಾರೆ ವಿಜ್ಞಾನಿಗಳು. ಆ ಚಿಕ್ಪಿ ಮ್ಯಾಜಿಕ್ ಅನ್ನ ನಾವು ಸಿಂಪರಣೆ ಮಾಡಿದರೆ ಉತ್ತಮವಾಗಿ ಇಳುವರಿ ಬರ್ತೈತಿ. ಅದು ಎಷ್ಟು ಹಾಕ್ಬೇಕಪ್ಪ ಅಂತಂದ್ರೆ 7.5 ಗ್ರಾಮ್ ಚಿಕ್ಪಿ ಮ್ಯಾಜಿಕ್ ಅನ್ನ ನಾವು ಪ್ರತಿ ಒಂದು ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಹಾಗೇನೆ ಅದು ಇಲ್ಲಪ್ಪ ಅಂತಂದ್ರೆ ನಾವು 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕಾಂಟನಾಲ್ ಅಂತ ಹೇಳ್ತೀವಿ, ಇದರ ಒಂದು ಮಿಶ್ರಣವನ್ನು ಸಹ ನಾವು ಸಿಂಪರಣೆ ಮಾಡಿದರೆ ಉತ್ತಮ ಇಳುವರಿ ಬರ್ತೈತಿ. ಈ ಒಂದು ಸಿಂಪರಣೆಯನ್ನು ನಾವು ಸುಮಾರು 15 ದಿವಸಗಳ ಅಂತರದಲ್ಲಿ ಮತ್ತೊಂದ್ಸಲ ಮಾಡಬೇಕಾಗತ್ತೆ. ಇವಾಗ ಒಂದ್ಸಲ ಮಾಡಿದ್ರೆ ಮತ್ತೆ 15 ದಿವಸಗಳ ನಂತರ ಇನ್ನೊಂದ್ಸಲ ಮಾಡಬೇಕು. ಆಮೇಲೆ ತೊಗರಿ ಏನದ ಆಲ್ರೆಡಿ ಕಟಾವಿನ ಒಂದು ಹಂತದಲ್ಲಿದೆ. ಈ ಹವಾಮಾನದ ಮುನ್ಸೂಚನೆ ಪ್ರಕಾರ ನಮ್ಗೆ ಯಾವುದೇ ಮಳೆ ಬರುವ ಸಾಧ್ಯತೆ ಇಲ್ಲ. ಆದ್ದರಿಂದ ತಾವು ಈ ತೊಗರಿ ಕಟಾವಿನ ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಹೋಗ್ಬೋದು. ಆಮೇಲೆ ತೊಗರಿ ಆಗಲಿ ಅಥವಾ ಹತ್ತಿ ಆಗಲಿ ಯಾವುದೇ ಒಂದು ಬೆಳೆ ಆಲ್ರೆಡಿ ರಾಶಿ ಮಾಡಿದಿರಾ, ಮಾಡಿದ ಮೇಲೆ ಅದರ ಕಸವನ್ನು ಸುಡಬಾರದು ಹೊಲದಲ್ಲಿ. ಅದನ್ನ ಹಾಗೆ ಇಟ್ಕೊಂಡು ನಾವೇನ್ ಮಾಡ್ಬೇಕಂತಂದ್ರೆ ಕಾಂಪೋಸ್ಟ್ ವರ್ಮಿ ಕಾಂಪೋಸ್ಟ್ ಗಳನ್ನ ತಯಾರು ಮಾಡಿ ಇಟ್ಕೊಳ್ಳಕ್ಕೆ ಸಹಕಾರಿ ಆಗ್ತೈತಿ. ಆಮೇಲೆ ಮುಂದಿನ ಒಂದು ಬೆಳೆಗೆ ನಮಗೆ ಅದರಿಂದ ಆ ಗೊಬ್ಬರವನ್ನು ಸಹ ತಯಾರಿಸಿಕೊಂಡು ನಾವು ಉಪಯೋಗ ಮಾಡ್ಕೋಬಹುದು. ಆಮೇಲೆ ಈಗ ಹತ್ತಿಯಲ್ಲಿ ಏನಾಗುತ್ತೆ, ಯಾವ್ದಾದ್ರು ಲೇಟ್ ಆಗಿ ಹಾಕಿದ್ರಪ್ಪ ಅಂತಂದ್ರೆ ಅದಕ್ಕೆ ರಸ ಇರುವ ಕೀಟಗಳಾಗ್ಲಿ ಈ ತರ ಏನರ ಬಂದ್ರೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬಹುದು. ಆಮೇಲೆ ಸೂರ್ಯಕಾಂತಿಯಲ್ಲಿ ನಮಗೆ ಸರ್ವೇ ಸಾಮಾನ್ಯವಾಗಿ ಹೆಲಿಕೋರ್ಪ ಒಂದು ಬಾಧೆ ಕಂಡು ಬರ್ತಾ ಇರುತ್ತೆ. ಸೊ ಅದರಿಂದ ನಾವ್ ಏನ್ ಮಾಡಬೇಕಪ್ಪ ಅಂತಂದ್ರೆ ಕೈಯಿಂದನೇ ಆ ಒಂದು ಹೆಲಿಕೋರ್ಪ ಲಾರ್ವಾಗಳನ್ನ ತೆಗೆದಾಕ್ಬೇಕಾಗತ್ತೆ ಅಷ್ಟೇ. ಆಮೇಲೆ ಈಗ ಮುಂಜಾನೆ ಸಮಯದಲ್ಲಿ ಏನಾಗುತ್ತೆ, ಸ್ವಲ್ಪ ನಮಗೆ ಕಡಿಮೆ ಉಷ್ಣಾಂಶ ಇರುವುದರಿಂದ ಹಾಗೂ ಮೋಡ ಕವಿದ ವಾತಾವರಣ ಇರುತ್ತೆ, ಅದಕ್ಕಾಗಿ ನಮ್ಗೆ ಬರುವ ಒಂದು ಸಾಧ್ಯತೆಯು ಸಹ ಇರುತ್ತೆ. ನಾವು ಅದಕ್ಕೆ 1 ml ಡೈಫೆನ್ಕೋನೋಜಲ್ ಅಂತ ಹೇಳ್ತೀವಿ, 25 EC ರೂಪದಲ್ಲಿ ಸಿಗ್ತೈತಿ, ಅದನ್ನು ಸಿಂಪರಣೆ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ 0.5 ಗ್ರಾಮ್ ಮೈಕ್ಲೋಬ್ಯೂಟಾನಿಲ್ 10 WPN ಅಂತ ನಾವು ಸಿಗ್ತೈತಿ, ಅದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಮತ್ತೆ ಸೂರ್ಯಕಾಂತಿಯಲ್ಲಿ ನಮ್ಗೆ ಅಲ್ಟರ್ನೇರಿ ಅಂಗಮಾರಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ, ಅದಕ್ಕೆ 2 ಗ್ರಾಮ್ ಮೈಂಕೋಜಬ್ ಅಥವಾ 1 ml ಹೆಕ್ಸಾಕೋನೋಜಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬಹುದು. ರೈತ ಬಾಂಧವರೇ, ಈಗ ಮೆಣಸಿನ ಗಿಡದಲ್ಲಿ ನಮಗೆ ಸರ್ವೇ ಸಾಮಾನ್ಯವಾಗಿ ಥ್ರಿಪ್ಸ್ ನುಸಿ ಮತ್ತು ರಸ ಇರುವ ಕೀಟಗಳ ಬಾಧೆ ಹೆಚ್ಚಾಗಿ ಕಂಡು ಬರುವ ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ನಾವು ಹಳದಿ ಮತ್ತು ನೀಲಿ ಅಂಟು ಬಲ್ಲೆಗಳನ್ನ ಸುಮಾರು ಒಂದು ಬೆಳೆಯ ಮೇಲೆ 1 ಅಡಿ ಎತ್ತರದಲ್ಲಿ ಹಾಕ್ಬೇಕಾಗತ್ತೆ. ಈಗ ಒಂದು ಬೆಳೆ ಇತ್ತಪ್ಪ ಅಂತಂದ್ರೆ ಸುಮಾರು 1 ಅಡಿ ಎತ್ತರ ಇರ್ಬೇಕು ಅದು ಅಂಟು ಬಲ್ಲೆಗಳನ್ನ. ಅವನ್ನು ನಾವು ಉಪಯೋಗ ಮಾಡಿದ್ರೆ ಈ ಒಂದು ರಸ ಇರುವ ಕೀಟಗಳು ಮತ್ತು ಥ್ರಿಪ್ಸ್ ನುಸಿಯನ್ನ ಹತೋಟಿ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ ಈ ರಸ ಇರುವ ಕೀಟಗಳ ಹತೋಟಿಗಾಗಿ ನಾವು ಮತ್ತೆ ಕೀಟನಾಶಕಗಳನ್ನ ಸಹ ನಾವು ಬಳಸಬಹುದು. ಅವು ಯಾವಪ್ಪ ಅಂತಂದ್ರೆ 0.3 ಗ್ರಾಂ ಡೈನೆಟಿವ್ ಫುರಾನ್ ಅಂತ ಸಿಗ್ತೈತಿ, 20 SG ರೂಪದಲ್ಲಿ ಇರುತ್ತೆ. ಆಮೇಲೆ 1 ml ಸ್ಪೈರೋಮೆಸಿಫನ್ 39.9 SC ರೂಪದಲ್ಲಿ ಸಿಗ್ತೈತಿ. ಇಲ್ಲಪ್ಪ ಅಂತಂದ್ರೆ 1 ಗ್ರಾಂ ಡೈಪೆನ್ಥುರಾನ್ ಅಂತ ಇರುತ್ತೆ. ಸೊ ಇವನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಕಾಯಕೊರಕದ ಬಾಧೆ ಬಂತಪ್ಪ ಅಂತಂದ್ರೆ 1 ಗ್ರಾಂ ಥೈಯೋಡಿಕಾರ್ಬ್ 75 WPN ತಾವು ಸಿಂಪರಣೆ ಮಾಡಬಹುದು. ಇಲ್ಲ 0.3 ಗ್ರಾಂ ಎಂಎಂಎಫ್ಟಿನ್ ಬಂಜೆಟ್ ಅನ್ನ ತಾವು ಸಿಂಪರಣೆ ಮಾಡಿದರೆ ಈ ಕಾಯಕೊರಕದ ಬಾಧೆಯನ್ನು ಸಹ ಹತೋಟಿ ಮಾಡಬಹುದು. ಆಮೇಲೆ ಈಗ ಜಾನುವಾರುಗಳು ನಾವು ಯಾಕಂದ್ರೆ ಕಡಿಮೆ ಉಷ್ಣಾಂಶ ದಾಖಲಾಗುವ ಒಂದು ಸಾಧ್ಯತೆಗಳಿರುವುದರಿಂದ ಜಾನುವಾರುಗಳನ್ನ ನಾವು ಸರಿಯಾಗಿ ನೋಡ್ಕೋಬೇಕಾಗತ್ತೆ. ಕೃಷಿ ಸಂದೇಶಗಳಿಗೆ ವಿರಾಮ ಕೊಡುತ್ತೇನೆ, ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ದೂರದರ್ಶಿ ಥಿ ಬಾಬುಗೆ ದೃಷ್ಟಿ, ಗ್ರಾಮ ಸ್ವರಾಜ್ ಸೆ ಹೋ ಸಂಪನ್ನ, गाँव की सृष्टि. बापू के सपने को साकार करने के लिए 15 अगस्त 2019 को एक मिशन शुरू किया प्रधानमंत्री नरेंद्र मोदी ने, जल जीवन मिशन को लेकर के आगे बढ़ेंगे, जिसका लक्ष्य है 2024 तक भारत के प्रत्येक ग्रामीण घर में, स्कूल में, आंगनबाड़ी में, आश्रम शालाओं में नल से शुद्ध पेयजल पहुंचाना. इस 2 अक्टूबर गांधी जयंती के अवसर पर प्रधानमंत्री जी करेंगे ग्राम सभा, पानी समिति और सरपंचों के साथ जल जीवन संवाद, जिसमें जुड़ेगा प्रत्येक गाँव और हर एक गाँव वासी और चर्चा